ಏಕೇಭ್ಯಃ ಭೂತೇಭ್ಯಃ ಸ್ಥೂಲೇಭ್ಯಃ. ನೋಡಿ, ಸ್ಥೂಲೇಭ್ಯಃ ಭೂತೇಭ್ಯಃ ಪಂಚೀಕೃತೇಭ್ಯ. ಈ ಶರೀರ ಪಂಚೀಕೃತವಾದ ಶರೀರ. ಏನ್ ಪಂಚೀಕೃತ ಆಗಿದೆ? ಏನೋ ಕಚ್ಚುತ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಏನ್ ಪಂಚೀಕೃತ ಆಗಿದೆ? ಒಂದು ಸುಂದರವಾದ ವೈದಿಕ ಲೆಕ್ಕಾಚಾರ, ಅತ್ಯಂತ ತರ್ಕಬದ್ಧವಾದ ನ್ಯಾಯಬದ್ಧವಾದ ಲೆಕ್ಕಾಚಾರ. ಏನು ಅಂದ್ರೆ, ಈ ಆಕಾಶ, ಈ ವಾಯು, ಈ ಅಗ್ನಿ, ನೀರು, ಪೃಥ್ವಿ ಏನು ನಮ್ಮ ಅನುಭವಕ್ಕೆ ಬರ್ಲಿಕ್ಕತ್ತಾವ, ಇವು ಅಕಸ್ಮಾತ್ ಒಂದು ದಿವಸ ನಮಗೆ ಲಭ್ಯ ಆಗಿಲ್ಲ. ಅಕಸ್ಮಾತ್ ಲಭ್ಯ ಆಗಿಲ್ಲ. ಇದ್ರ ಹಿಂದೆ ನಾನು ನಿನ್ನೆ ಹೇಳಿದಂತೆ ಏನಿದೆ ಕಾರಣ, ಇದ್ರ ಹಿಂದ್ಗಡೆ ಏನಿದೆ ಕಾರಣ, ಯಾಕಂದ್ರೆ ಇದು ಕಾರ್ಯ. ಈ ಕಾರಣನ ಒಂದು ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಅದಕ್ಕೊಂದೇನಾದ್ರು ಅರ್ಥ ಇರ್ತದ. ಸೋಮವಾರ ಆಕಾಶ ಆತು, ಮಂಗಳವಾರ ವಾಯು ಆತು, ಬುಧವಾರ ಆಯ್ತು, ಶನಿವಾರ ಪಂಚಮ ಮುಗಿದು ಮತ್ತೆ ಆಯ್ತಾರೇನ್ರಿ, ಅವತ್ತು ಹಾಲಿಡೇ ಆದ್ದರಿಂದ ಚರ್ಚಿಗೆ ಹೋಗೋಣ ಬನ್ರಿ. ಏನ್ ಲಾಜಿಕ್ ಅದಪ್ಪ ಇದ್ರೊಳಗ? ಇದಕ್ಕೆ ಅಣ್ಣ ಮಗಳ ಲಾಜಿಕ್ ಅಂತ ಕರೀತಾರೆ. ಅವ ಚರ್ಚನ ಅಂದ್ಕೊಂಡು ಹೇಳ್ತಿರ್ತಾನ, ಏನಂತ ಹೇಳ್ತಾನೆ, ದೊಡ್ಡ ಅಕ್ಕನಿಗೆ ಜ್ವರ ಬರಲಿಲ್ಲ, ಸಣ್ಣ ತಂಗಿಗೆ ಜ್ವರ ಬಂದಿಲ್ಲ, ಅಣ್ಣಮ್ಮಳಿಗೆ ಮಾತ್ರ ಜ್ವರ ಬಂದಿದೆ. ಯಾಕೆ? ಆಕೆಗೆ ಈ ಜೀಸಸ್ನಲ್ಲಿ ವಿಶ್ವಾಸ ಇಲ್ಲ, ಆದ್ದರಿಂದ ಅವಳಿಗೆ ಜ್ವರ ಬಂದಿದೆ. ಇದಕ್ಕೆ ದೇರ್ಫೋರ್ ಲಾಜಿಕ್ ಅಂತ ಕರೀತಾರೆ. ಸುಮ್ಮನೆ ಏನಾದ ಹೇಳಿದ್ರೆ ಅದು ಫಿಲಾಸಫಿ ಆಗುದಿಲ್ಲ. ನಾನು ನಿನ್ನೆ ಹೇಳಿದ್ದೀನಿ ನಿಮಗೆ, ಏನ ಬಾಯಿಂದ ಹೇಳಬೇಕಾದ್ರೆ ಅದಕ್ಕೆ ಶಾಸ್ತ್ರದ ಪುಷ್ಟಿ ಇರಬೇಕು. ಸಾಮಾನ್ಯ ಧರ್ಮ ಓಕೆ ಫೈನ್, ಡೂಸ್ ಅಂಡ್ ಡೋಂಟ್ಸ್, ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಸಾಮಾನ್ಯ ಧರ್ಮ. ಇದನ್ನ ಮೋಕ್ಷಶಾಸ್ತ್ರ ಅಂತ ಕರಿಬಾರ್ದು. ಇದು ಮೋಕ್ಷಶಾಸ್ತ್ರ ಅಲ್ಲಿದೆ, ಇದು ಸಾಮಾನ್ಯ ಧರ್ಮ. ಡೂಸ್ ಅಂಡ್ ಡೋಂಟ್ಸ್, ಹಿಂಗ್ ಮಾತಾಡ, ಹಂಗ್ ಮಾತಾಡಬೇಡ, ಅಪ್ಪ ಅಮ್ಮನ ಹಿಂಗ್ ನೋಡು, ಹಂಗ್ ನೋಡ್ಬೇಡ, ಎಲ್ಲ ಎಲ್ಲ ಹೆಂಗಸಿನ ತಾಯಂದ್ರು ಅಂತ ಕಾಣು, ಮಾತೃ ದೇವೋ ಭವ, ಸಾಮಾನ್ಯ ಧರ್ಮ ಇದು. ವೇದ ಇದನ್ನ ಹೇಳ್ಕೊಡದೆ ಹೋದ್ರೂ ಕೂಡ ನೀ ಅನುಸರಿಸಿಲ್ಲ ಅಂತಂದ್ರೆ ಲಗಾಸೆ ಬಿಡ್ತಾರ, ಜೈಲಿ ಹಾಕೇ ಬಿಡ್ತಾರ, ನ್ಯಾಯಬದ್ಧವಾಗಿ ಹೆಂಗಿರ್ಬೇಕು ಅಂತ ತಿಳಿಸೇ ಬಿಡ್ತಾರ. ಅದಕ್ಕೆ ವೇದ ಬೇಕೇನ? ಅದಕ್ಕೇನ್ ಬೇಕಂದ್ರೆ ನೀನು ಧರ್ಮ ಡಿವಿಯೇಟ್ ಮಾಡಿ ನಡ್ಕೋಬೇಕು, ಅದಕ್ಕೆ ತಕ್ಕಂತ ಶಿಕ್ಷೆ ಸಿಗಬೇಕು. ನಿನಗೇನದ ಸ್ವಲ್ಪ ಮನುಷ್ಯತ್ವ ಇದ್ರೆ ನೀ ಅದನ್ನ ಕಲ್ತ್ಕೋತೀಯ. ಹಂಗ ಇವೆಲ್ಲ ಸಾಮಾನ್ಯ ಧರ್ಮ. ಮೋಕ್ಷ ಧರ್ಮ ಅನ್ನೋದೇನಿದಲ್ಲ, ಇದು ಬೇರೆನೆ. ಆ ಮೋಕ್ಷ ಧರ್ಮದೊಳಗೆ ನಾವು ವೇದಾಂತವನ್ನು ಪ್ರಮಾಣ ಅಂತ ಸ್ವೀಕರಿಸಿದ್ದಾದರೆ ಆ ಪ್ರಮಾಣದ ಆಧಾರದ ಮೇಲೆ ನಮಗೆ ಕಂಡು ಬರ್ತದೆ, ಪ್ರಮಾಣದ ಆಧಾರದ ಮೇಲೆ ಕಂಡು ಬರ್ತದೆ, ಈ ಪಂಚಮಹಾಭೂತಗಳು ಅಂತ ಏನಿವೆಯೋ ಇವು ಮೊದಲು ಹಿಂಗಿದ್ದಿದ್ದಿಲ್ಲ, ಮೊದಲು ಇವು ಹಿಂಗಿದ್ದಿದ್ದಿಲ್ಲ, ಹಿಂಗಿದ್ದು ಬರೇ ಬೀಜಗಳಾಗಿದ್ದು. ಆಕಾಶ ಅದು ಬೀಜ ಮಾತ್ರ, ಅದಕ್ಕೆ ತತ್ ಮಾತ್ರ ಅಂತ ಕರೀತಾರೆ, ಎರಡು ಸೇರಿಸಿದ್ರೆ ತನ್ ಮಾತ್ರ. ವಾಯು ಹೀಗಿದ್ದಿದ್ದಲ್ಲ, ಅದು ಕೂಡ ಒಂದು ಬೀಜ, ಸೂಕ್ಷ್ಮ ಬೀಜ. ಈ ಪಂಚಮಹಾಭೂತಗಳು ಪಂಚಮಹಾಭೂತ ಆಗುವ ಪೂರ್ವದಲ್ಲಿ ಬೀಜ ಮಾತ್ರವಾಗಿ ಏನಿದ್ವು ಅವುಗಳಿಗೆ ತನ್ಮಾತ್ರಗಳು ಅಂತ ಕರೀತಾರೆ. ಈ ತನ್ಮಾತ್ರಗಳು ಎರಡಾಗಬೇಕು ಎಂದು ಸಂಕಲ್ಪ ಮಾಡ್ತವೆ, ಎರಡಾಗಬೇಕು ಅಂತ ಸಂಕಲ್ಪ ಮಾಡ್ತವೆ, ಎರಡು ಆಗೇ ಬಿಡುತ್ತವೆ. ಎಂಟಂಟಾಣೆ ಎರಡು ತುಂಡಾಗಿ ಬಿಡುತ್ತವೆ. ಆಮೇಲೆ ಆ ತುಂಡಾದ ಮೇಲೆ ಒಂದು ತುಂಡು ಹಂಗ ಉಳಿತದ, ಇನ್ನೊಂದು ತುಂಡು ನಾಲ್ಕು ಭಾಗ ಆಗ್ತದೆ. ಅವು ಆಗಲೇ ಶುರು ಆಗಿಬಿಟ್ಟವು, ಈಗ ನಾಲ್ಕು ಭಾಗ ಆಗಿ ಸುಮ್ಮನೆ ಇರೋದ್ರೆ ಹೆಂಗಿರ್ಲಿಕ್ಕೆ ಹೋಗ್ತಾವು? ಅವಕ್ಕೇನು ಭಾರಿ ತ್ಯಾಗ ಬುದ್ಧಿ ಬಂದ್ಬಿಟ್ಟದ, ತನ್ನ ನಾಲ್ಕು ತುಂಡುಗಳನ್ನ ಬಾಕಿ ನಾಲ್ಕು ಮಂದಿಗೆ ದಾನ ಮಾಡಿಬಿಡ್ತು. ಆದ್ರೆ ಅವರು ಏನ್ ಮಾಡ್ತಾರೆ, ಹೆಚ್ಚಿಗೆ ಇಟ್ಕೊಂಡು ಅವ್ರು ಜಾಸ್ತಿ ಆಗ್ಬಿಟ್ವು. ಅವ್ರಿಗೆ ಏ ಬೇಡಪ್ಪ, ನಮ್ಮ ತಮ್ಮ ಯಾಕೆ ನಮ್ಮ ಅಣ್ಣ ಯಾಕೆ ದಾನ ಮಾಡೋ ಬುದ್ಧಿ ನಮಗೆ ಕಲಿಸಿಕೊಟ್ಟನ, ನಾವು ದಾನ ಮಾಡ್ತೀವಿ. ತಂದು ಒಂದು ನಾಲ್ಕು ತುಂಡು ಅವ್ರಿಗೆಲ್ಲ ಕೊಟ್ಟು, ಈಗ ಎಲ್ಲರೂ ತಮ್ಮ ತಮ್ಮ ನಾಲ್ಕು ತುಂಡುಗಳನ್ನು ಎಲ್ಲರ ಜೊತೆನೂ ಹಂಚಿಕೊಂಡಾಗ ಅದು ಶುದ್ಧವಾಗಿ ಉಳಿಲಿಲ್ಲ, ಅದು ಏನಾಗ್ಬಿಡುತ್ತೆ, ಈಗ ಮಿಶ್ರವಾಗಿ ಬಿಡುತ್ತೆ. ಆ ಮಿಶ್ರವಾಗಿ ಉಳಿದದ್ದು ಏನಾಗ್ಬಿಡ್ತು ಅಂತಂದ್ರೆ ಅದು ಎಲ್ಲ ಸೇರಿ ಸ್ಥೂಲ ಪಂಚಮಹಾಭೂತಗಳ. ಆ ಸ್ಥೂಲ ಪಂಚಮಹಾಭೂತಗಳು ಮೀಟಿಂಗ್ ಮಾಡಿದ್ರು. ಯಾರ ಬಗ್ಗೆ ಮೀಟಿಂಗ್ ಮಾಡಿದ್ರು ಅಂತಂದ್ರೆ, ಯಾವ ಜೀವಕ್ಕೆ ಶರೀರ ಬೇಕು ಅಂತ ರೆಡಿ ಆಗ್ಯದು ಆ ಜೀವಕ್ಕಾಗಿ ಒಂದು ಮೀಟಿಂಗ್ ಮಾಡಿದ್ರು. ಅದ್ರದ್ದು ಎಲ್ಲ ಜಾತಕ ತಗಿಸಿದ್ರು, ಇವನ ಗುಣಧರ್ಮ ಹೆಂಗ, ಇವನ ಸ್ವಭಾವ ಹೆಂಗ, ಇವನ ಪ್ರಾರಬ್ಧಗಳು ಹೆಂಗ, ಇವನು ಪ್ರಾರ್ಥೋಗ ಏನೇನವ ಎಲ್ಲ ಹುಡುಕಿ ತಗದು. ಓಹೋ ಹೀಗಿದೆಯಾ ಇವ, ಇಂತಹ ಹೊಲದಾಗ ಇಂಥ ಅನ್ನದಾಗ ಬರಲಿ ಅವ, ಅದ ಅನ್ನದಾಗಿನಿಂದ ಮನೆಯಾಗ ಇಂಥ ಅಡಿಗೆ, ಇಂಥವ್ರ ಮನೆಯಾಗ ಮಾಡಿದ ಇಂಥ ಅಡಿಗೆಯಲ್ಲೇ ಬರಲಿ, ಇಂಥ ಅಡಿಗೆಯಲ್ಲಿದ್ದಂಥ ಈ ಜೀವ ಅಂತ ಅಪ್ಪ ಅಮ್ಮನ ಮೂಲಕವಾಗಿ ಅವರವರ ರಕ್ತದನ್ನು ಸಿದ್ಧಪಡಿಸಿದ ನಂತರ ಆ ರಕ್ತದಲ್ಲಿ ಸಿದ್ಧವಾದ ವೀರ್ಯದಲ್ಲಿ ಇವ ಹೋಗಿ ಕೂತ್ಕೊಳ್ಳಿ, ಅವನು ಇದೇ ಸಮಯಕ್ಕೆ ಗರ್ಭಧಾರಣೆಗೆ ಅವಕಾಶ ಆಗಲಿ, ಆ ಮೂಲಕವಾಗಿ ಮೀಟಿಂಗ್ ನೋಡಿ ಠರಾವ್ ಮಾಡಿ ಅವನಿಗೆ ಇಂಥ ಮನೆಯಾಗ ಹುಟ್ಟು ಹೋಗಲಿ ಮಗನ ಅಂತ ನೋಡ. ಪಂಚೀಕೃತ ಪಂಚಕೃತ ಭೂತೇಭ್ಯ ಸ್ಥೂಲೇಭ್ಯ ಸೂಕ್ಷ್ಮೇಭ್ಯ ಅಲ್ಲ, ಸ್ಥೂಲೇಭ್ಯ ಪಂಚಭೂತೇಭ್ಯ ಸ್ಥೂಲವಾದ ಪಂಚಮಹಾಭೂತಗಳು ಎದಕ್ಕೆ ತಕ್ಕಂತೆ, ಅವರವರು ಮಾಡಿದ ಪೂರ್ವ ಕರ್ಮಗಳಿಗೆ ತಕ್ಕಂತೆ ಇರದೇ ಹೋದ್ರೆ ಒಂದೊಂದು ಮನೆಯಾಗ ಒಬ್ಬೊಬ್ರು ಒಂದೊಂದು ಥರ ಥರ ಹುಟ್ಟಬೇಕಾಗಿದ್ದಿಲ್ಲ, ಎಲ್ಲರೂ ಒಂದೊಂದು ನಮ್ಮನೆ ಸಕ್ಕರೆ ಗೊಂಬಿದ್ದಂಗೆ. ನೋಡ್ರಿ, ಒಂದ ಮನ್ಯಾಗ ನಾಲ್ಕು ಮಕ್ಕಳು ನಾಲ್ಕು ತರನ ಇರ್ತಾರೆ. ಇದ ಸೃಷ್ಟಿಯ ವಿಚಿತ್ರ. ಒಂದ ಜಾತಿ ಮರ ಇದ್ರು ಕೂಡ, ಒಂದೇ ತರದ ಎಲೆಗಳು ಇದ್ರು ಕೂಡ ಕಾಣ್ಲಿಕ್ಕೆ ಆ ಒಂದೊಂದು ಎಲೆಯೂ ಕೂಡ ಒಂದೊಂದು ತರ ತರ ಬೇರೆ ಇರ್ತದೆ. ಒಂದು ಹೆಬ್ಬಳ್ಳಿನಂತೆ ಇನ್ನೊಂದು ಹೆಬ್ಬಳ್ಳಿ ಇರುವುದಿಲ್ಲ, ಒಂದು ಕಿವಿಯ ಆಲೆ ಅಂತ ಇನ್ನೊಂದು ಕಿವಿಯ ಆಲೆ ಇರೋದಿಲ್ಲ. ಈ ಕಿವಿ ಆಲೆನೇ ಬೇರೆ, ಈ ಕಿವಿ ಆಲೆನೇ ಬೇರೆ. ಅದು ಸ್ಟಾಂಪಿಗೆ ಹಿಂಗೆ ಹಾಕ್ಲಿಕ್ಕೆ ಬರಂಗಿಲ್ಲ, ಅದಕ್ಕೆ ಹಿಂಗೆ ಉಪಯೋಗ ಮಾಡ್ತೀವಿ ಅಷ್ಟೇ. ಅಂಗೂಠ ಇದು ಇದನ್ನು ಮಾಡ್ಬೋದು, ಇದು ಕೂಡ ಮಾಡ್ಬೋದು, ಆದರೆ ಬಹಳ ಕಷ್ಟ ಆಗ್ತದೆ. ಪ್ರಿಂಟ್ ಹೆಂಗೆ ಆಗ್ಬೇಕು, ಅದು ಇಂಕ್ ಹೆಂಗೆ ಹೋಗ್ಬೇಕು, ಅದನ್ನು ಇದು ಒತ್ತಬೇಕು ಹಿಂಗೆ, ಅಷ್ಟೆಲ್ಲ ಮರಕತ್ತೆ ಸುಮ್ಮನೆ ನೋಡೋದ. ನಂದಿದ್ದಂಗೆ ನಿಂದಿಲ್ಲ, ಅಲ್ಲ ನಂದ ಆದ್ರೂ ಕೂಡ ನನ್ನ ಹೆಬ್ಬಟ್ಟಿದ್ದ ಒಂದು ಹೆಬ್ಬಟ್ಟಿದ್ದಂಗೆ ಇನ್ನೊಂದು ಹೆಬ್ಬಟ್ಟಿಲ್ಲ. ಆದ್ರೂ ಇಂಥದ ಮನೆಯಾಗ ನಾವು ಹುಟ್ಟೇವಿ, ಯಾಕಪ್ಪ ಬಾಜು ಮನೆಯಾಗ ಹುಟ್ಟಲಿಲ್ಲ, ಯಾಕಪ್ಪ ಒಂದ್ ದಿವ್ಸ ಮುಂಚೆ ಹುಟ್ಟಲಿಲ್ಲ, ಪೂರ್ವಕರ್ಮಣ ಕಾರಣವಿಲ್ಲದೆ ಕಾರ್ಯ ಸಾಧ್ಯವಿಲ್ಲ. ಪೂರ್ವಕರ್ಮಣ ನಾವು ಹಿಂಗೆ ಯಾಕೆ ಹುಟ್ಟೇವೆ ಅನ್ನೋದಕ್ಕೆ ನಮ್ಮ ಕಾರಣ ನಾವು ಇನ್ನೆಲ್ಲೂ ಹುಡುಕ್ಲಿಕ್ಕಾಗೋದಿಲ್ಲ. ನಮ್ಮ ನಮ್ಮ ಹುಟ್ಟಿನ ಕಾರಣ ನಾವು ನಮ್ಮಲ್ಲೇ ಹುಡುಕ್ಬೇಕು. ಅದನ್ನು ಪೂರ್ವಕರ್ಮಣ ಹೌದಲ್ಲ. ಆಮೇಲೆ ಹುಟ್ಟೋದ್ರೆ ಅದಕ್ಕೆ ಪೂರ್ವಕರ್ಮದಿಂದಾಗಿ ಹೇಗೆ ಹುಟ್ಟಿದ್ರೆ ಸಮ್ಯಕ್ ಉತ್ಪನ್ನಂ. ಸಮ್ಯಕ್ ಉತ್ಪನ್ನ ಅಂದ್ರೆ ಏನ? ಕರಾರುವಾಕ್ಕಾಗಿ ಲೆಕ್ಕಬದ್ಧವಾಗಿ ಲೆಕ್ಕಾಚಾರವಾಗಿ ಹುಟ್ಟೇವು ನಾವು. ಇಂಥದ ನಕ್ಷತ್ರ, ಇಂಥದ ದೇಶ, ಇಂಥದ ನದಿ ದಡ, ಏನ ದಕ್ಷಿಣ ಗೋದಾವರಿ, ದಕ್ಷಿಣ ತೀರೆ, ಹೌದಲ್ಲ, ರಾಮಕ್ಷೇತ್ರಿ, ರಾಮ ಎಂದಾಗ ಹೋದ್ನು ಇನ್ನು ಆ ರಾಮನ್ ಬಿಟ್ಟಿಲ್ಲ ನಾವು. ಅದ ನಮ್ಮದು ಭಾರಿ ದೊಡ್ಡ ಹಿರೇತನ. ನಾವು ಪೂರ್ವಜರನ್ನ ಎಂದೂ ನಾವು ಮರೆಯುವುದಿಲ್ಲ. ನಾವು ಡೈರಿ ಮೇಂಟೈನ್ ಮಾಡಲಿಕ್ಕಿಲ್ಲ, ನಮ್ಮ ಹತ್ರ ರೆಕಾರ್ಡ್ಸ್ ಇರ್ಲಿಕ್ಕಿಲ್ಲ. ಆದ್ರೆ 100% ಗ್ಯಾರಂಟಿ ನಮ್ಮ ಪೂರ್ವಜರು ನಾವು ಮರ್ತಿಲ್ಲ. ರಾಮ ಕ್ಷೇತ್ರಿ ಎಂತ ಮನುವಂತರ ವೈವಸ್ವತ ಮನುವಂತರಿ ಕಲಿಯುಗೆ. ನಾಳೆ ಬೆಳಿಗ್ಗೆ ಕ್ಲಾಸ್ ಇಡ್ತೀನಿ. ಅವು ಇತ್ಯಾದಿಗಳಿಂದ ನಮ್ಮ ಐಡೆಂಟಿಫಿಕೇಶನ್ ಕೊಡ್ತೀವಿ ನಾವು. ನಿಮ್ಮ ಐ ಡಿ ಏನ್ರಿ? www.in ಹಂಗೆ ಇದು. ಇದು ಹಂಗೆ ಇದು. ಈ ಇಷ್ಟು ಹೇಳಿ ನೀವು ಸಂಕಲ್ಪ ಮಾಡಿಬಿಡ್ರಿ, ಫಲ ಡೈರೆಕ್ಟ್ ಆಗಿ ನಿಮಗೆ ಟಚ್ ಆಗ್ತದೆ, ಬೇರೆ ಯಾರಿಗೂ ಹೋಗೋದು. ಅದು ಇರ್ಬೇಕು. ನಮ್ಮ ಪೂರ್ವಜರು ಎಷ್ಟು ಸುಂದರವಾಗಿದ್ರು ಮಾಡಿಟ್ಟಿದ್ದಾರೆ. ಎಂಥ ಪಂಚಾಂಗ, ಎಂಥ ಪಂಚಾಂಗ ಇದು. ನಿಮ್ಮ ಕಂಪ್ಯೂಟರ್ ಪಂಚಾಂಗ ಸುಳ್ಳು ಮಾತಾಡಿತು, ಆದ್ರೆ ನಮ್ಮ ಪಂಚಾಂಗ ಸುಳ್ಳು ಮಾತಾಡೋದು. ಇನ್ನೂ 50,000 ವರ್ಷಗಳ ನಂತರ ಚಂದ್ರಗ್ರಹಣ ಯಾವ ತಿಂಗಳ, ಯಾವ ತಾರೀಕು, ಯಾವ ದಿವಸ, ಎಷ್ಟು ಗಂಟೆಗೆ ಕೇಳಿ ಇವತ್ತು ಲೆಕ್ಕ ಮಾಡಿ ಹೇಳ್ತೇವೆ. ನಮಗೆ ವೈಜ್ಞಾನಿಕ ವಿಶ್ಲೇಷಣೆನೇ ಬೇಡ. ನಮಗೆ ಅವೈಜ್ಞಾನಿಕವಾಗಿ ನಾವು ಏನೂ ಹೇಳುವುದಿಲ್ಲ. ಇದನ್ನ ವಿಜ್ಞಾನ ಅಂತಿರೋ, ಜ್ಞಾನ ಅಂತಿರೋ, ಏನಂತಿರೋ ಅನ್ಕೊಡ್ರಿ. ಇಷ್ಟು ಅಮೋಘವಾದಂಥದ್ದು. ಅದಕ್ಕೂ ಹೇಳ್ತಾರೆ, ನಮ್ಮ ನಮ್ಮ ಹುಟ್ಟು ಅಕಸ್ಮಾತ್ ಆಗಿಲ್ಲ, ಇದು ಸಮ್ಯಕ್ ಉತ್ಪನ್ನಂ. ಕರಾರುವಾಕ್ಕಾಗಿ ನಾವು ಹುಟ್ಟಿದ್ದೀವಿ, ಲೆಕ್ಕ ತಪ್ಪಿ ಹುಟ್ಟಿದ್ದಲ್ಲ. ಹುಟ್ಟಿದ ನಂತರದ ಎಲ್ಲ ಘಟನೆಗಳು ಕೂಡ ಲೆಕ್ಕಬದ್ಧವಾಗೇ ಇರ್ತವೆ. ಆಗಬಾರದ ಏನೂ ಆಗುವುದಿಲ್ಲ. ಆಗುವುದನ್ನ ಯಾರೂ ಬದಲಿಸಲು ಸಾಧ್ಯವಿಲ್ಲ. ಆಗುವುದೇ ಆಗುತ್ತದೆ, ಜರುಗುವುದೇ ಜರುಗುತ್ತದೆ. ಯಾಕೋ ಹಿಂಗೆ ಕೂತ್ಕೊಂಡೀಯ, ಊಟ ಮಾಡಬಾರ್ದ ಹೋಗಿ, ಬರೋದಿದ್ರೆ ಬರ್ತದೆ. ನೀವೇ ಹೇಳಿದ್ರೆ ಸ್ವಾಮೀಜಿ, ಆಗುವುದೇ ಆಗುತ್ತದೆ, ಅದಕ್ಕೆ ಕೂತ್ಕೊಂಡೀನಿ, ನನ್ನ ಪಾದಿಗೆ ಊಟ ಇದ್ರೆ ಬರ್ತದೆ. ಈ ಪ್ರಕಾರ ಇದನ್ನ ಅನರ್ಥಕಾರಿ ಪ್ರಯೋಗ ಮಾಡಿದ್ದೇವೆ. ಯಾರಿಗೂ ಗೊತ್ತಿಲ್ಲ ಏನು ಆಗುವುದಿದೆ, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಪ್ರತಿಯೊಂದು ಜೀವವೂ ಕೂಡ ಕರ್ಮದಲ್ಲಿ ತೊಡಗಿರುತ್ತದೆ. ಏನು ಆಗುವುದಿದೆ ಅಂತ ನಮಗೆ ಗೊತ್ತಾಗಿ ಬಿಟ್ರೆ ನಾವು ಯಾವ ಕರ್ಮ ಮಾಡೋ ಅವಶ್ಯಕತೆ ಬೀಳಂಗಿಲ್ಲ. ಪೂರ್ವಕರ್ಮಣ ಸಮುತ್ಪನ್ನಂ. ಇದನ್ನ ಸ್ಥೂಲ ಶರೀರ ಅಂತ ಕರೀತ, ಸ್ಥೂಲಂ. ಆದರೂ ಕೂಡ ಸ್ವಾಮಿ, ಈ ಸ್ಥೂಲ ಶರೀರ ಏನು ಉಪಯೋಗ ಬರ್ತದೆ? ಇದು ಎಷ್ಟು ಸುಂದರವಾಗಿದೆ ಅಂದ್ರೆ, ಗುಡ್ ಫಾರ್ ನಥಿಂಗ್ ಬಾಡಿ, ಗುಡ್ ಫಾರ್ ನಥಿಂಗ್, ಏನೇನಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಇದು ಹೆಣ, ಇದು ಒಂದು ಒಂದು ಜಡವಾದಂತಹ ಒಂದು ಮರ, ಎಲ್ಲ ಒಳಚರಂಡಿ ಅದು, ಎಲ್ಲ ಪೈಪ್ ಲೈನ್ ಅದು, ಏನಿಲ್ಲ. ಮೇಲೆ ಸುಂದರವಾದ ಒಂದು ಹೊದಿ, ಒಳಗೆಲ್ಲ ಕೊಳಕ ನಾರ್ಲಿಕ್ಕೆ ಚಂದ ಭಗವಂತ ಅದನ್ನು ರ್ಯಾಪ್ ಮಾಡಿಬಿಟ್ಟ. ಅಪ್ಪ ಮಗನ ಇದ್ರ ಉಸಾಬರಿ ನೀವು ಹೋಗ್ಬೇಡ, ಇದ್ರ ಉಸಾಬರಿ ಬಂದ್ರೆ ನೀ ಹಂಗ ಸೀದಾ ಯಮಲೋಕಕ್ಕೆ ಹೋಗ್ಬಿಡೋದು, ಇದನ್ನು ದುರುಪಯೋಗ ಮಾಡ್ಕೋಬೇಡ, ಇದನ್ನ ಇಟ್ಕೋ, ನಾ ಎಲ್ಲ ತನಕ ಇಟ್ಕೋ ಅಂತ ಹೇಳಿನಿ ಅಲ್ಲಿ ತನಕ ಇಟ್ಕೋ, ಅದು ಯಾವಾಗ ಟೈಮ್ ಮುಗೀತದೆ ಆವಾಗ ಬೇಕು ಬೇಕನ್ಬೇಡ, ನಾ ತಗೊಂಡು ಹೋಗ್ಬಿಡ್ತೇನೆ ಅದನ್ನ. ನಮ್ಮಯ ದಿನಗಳು ತುಂಬುತ್ತಿರಲು ಬಿಡು ಎಂದೀಶನು ಆಜ್ಞಾಪಿಸಲು, ಇನ್ನು ನಾ ಇರುವೆನು ನಾ ಬರಲಾರೇನು ಅನ್ಬೇಡ. ಹಂಗೆ ಯಾಕೆ ಬರಂಗಿಲ್ಲಕ್ಕ, ನಾ ಕರ್ಕೊಂಡು ಹೋಗಿ ಬಂದೇನು ಬಾರ. ಏನ್ ಮನ್ಯಾಗ ಇನ್ನು ನಾಮಕರಣ ಆಗ್ಬೇಕು, ಆ ಮಗು ಅಜ್ಜ ಅಂತ ಬಾಯಿ ತೆಗಿಬೇಕು, ಅದು ಬಾಯಾಗ ಒಂದು ಹಲ್ಲಿರುವುದಿಲ್ಲ, ಅದ್ರ ಬಾಯಾಗೂ ಹಲ್ಲಿರುವುದಿಲ್ಲ, ನಮ್ದು ಅದರದ್ದು ತಾಳಮೇಳ ಭಾರಿ ಸರಿಯಾಗ್ತದೆ. ಆದ ಕಾರಣ ಇವ್ ನಡೆಯುವುದಿಲ್ಲಪ್ಪ. ಈಗಲೇ ಬಿಡುವುದು ಬಿಡಬೇಕಷ್ಟೇ, ನಾ ಬಿಡು ಅಂದ ಬಿಡ್ಬೇಕಷ್ಟೇ, ಬೇರೆ ದಾರಿಲ್ಲ. ಯಾಕೆ ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ದೇವರ ಮನೆ ಇದು ಈ ಜಗವೆಲ್ಲ. ಇಟ್ ಹಸ್ ಬಿನ್ ಗಿವನ್ ಟು ಯು, ಯು ಲಿವ್, ಯು ಆರ್ ಆಸ್ಕ್ಡ್ ಟು ಲಿವ್, ಯು ಲಿವ್. ಇವಾಗ ಇದನ್ನ ನಾನಂತ ಕೂತ್ಬಿಟ್ಟ, ಇದು ನೀನಲ್ಲ, ನೀನು ಪ್ರತ್ಯುಪಕಾರಾಗಿ ಋಣಿಯಾಗಿ ನೀನು ಇರು ಇದ್ರೊಳಗೆ, ಬಾಡಿಗೆ ಕಟ್ಬೇಕು ಅದಕ್ಕೆ. ನಾಲ್ಕು ಮಂದಿಗೆ ಸಹಾಯ ಮಾಡು, ಸಮಾಜ ಸೇವಾ ಮಾಡು, ಅದ ಬಾಡಿಗೆ ಕಟ್ಟೋದು. ಸಮಾಜದಿಂದ ನಾವೆಷ್ಟು ತಗೋತೀವಿ ಅದ್ರ ಅಷ್ಟಲ್ಲ, ಅದು ಅದಕ್ಕಿಂತ ಹೆಚ್ಚಿಗೆ ನಾವು ಕೊಡ್ಬೇಕು. ಗಿವ್ ಮೋರ್ ದ್ಯಾನ್ ವಾಟ್ ಯು ಟೇಕ್, ಚಿನ್ಮಯಾಮಿಷನ್ ಪ್ಲಜ್. ಗಿವ್ ಮೋರ್ ದ್ಯಾನ್ ವಾಟ್ ಯು ಟೇಕ್, ನೀ ಎಷ್ಟು ತಗೋತೀಯೋ ಅದಕ್ಕಿಂತ ಹೆಚ್ಚಿಗೆ ನೀನು ಕೊಡ್ಬೇಕು. ಎಷ್ಟು ತಗೊಂಡೇವಿ ಲೆಕ್ಕಿಲ್ಲ, ಕೊಟ್ಟು ನೆನಪೇ ಇಲ್ಲ. ಎಷ್ಟು ತಗೊಂಡೇವಿ ಕೊಟ್ಟೇವಿ ಎಷ್ಟು ಕೊಡ್ಬೇಕು ಕೊಡ್ಬೇಕು. ಈ ವಿಷಯದಲ್ಲಿ ನಮ್ಗೆ ಭಾರಿ ಆನಂದ ಅದ ನೋಡ್ರಿ, ಬಹಳ ತೃಪ್ತಿ ಅದ, ನಮ್ಗೆ ಬಹಳ ತೃಪ್ತಿ ಅದ. ನಾನು ಯಾರು ಋಣದಾಗೂ ಇಲ್ಲ, ಜಗತ್ ನನ್ನ ಋಣದಾಗದ ಬೇಕಾದ, ನಾ ಯಾರು ಋಣದಾಗೂ ಇಲ್ಲ. ನೀವು 10,000 ರೂಪಾಯಿ ಇವತ್ತು ಕೊಟ್ರೆ ನಿಮ್ಗೆ 1,00,000 ನಿಮಗೆ ಸಿಕ್ಕಿರ್ಬೋದು. ಎಲ್ಲಿಂದ ಕೊಟ್ರಿ, ಎಲ್ಲಿಂದ ಬಂತು ನಿಮ್ಗೆ 10,00,000? 1,00,000 ಎಲ್ಲಿಂದ ಬಂತು? ಋಣಿಯಾಗಿ ನಾವು ಬಾಳಬಾರದು, ಋಣ ತೀರಿಸಿ ನಾವು ಇಲ್ಲಿಂದ ಹೋಗಬೇಕು. ಯಾಕೆಂದ್ರೆ ಋಣಕ್ಕೆ ಬದ್ಧರಾಗಿ ಬಂದವರು ನಾವೆಲ್ಲ, ಋಣ ತೀರಿದ ಮೇಲೆ ನೀವು ಯಾರು ನಾವು ಯಾರು? ಋಣ ಮುಟ್ಟಿಸ್ಬೇಕು, ಪ್ರತಿನಿತ್ಯವೂ ಋಣ ಮುಟ್ಟಿಸ್ಬೇಕು. ದಿ ಬೆಸ್ಟ್ ವೇ ಜನರಲ್ಲಿ ಖುಷಿಯನ್ನು ಹಂಚರಿ, ಜನರ ಜೊತೆ ಖುಷಿಯಿಂದ ಬಾಳ್ರಿ, ಇದು ಬೆಸ್ಟ್ ವೇ ಟು. ಇಷ್ಟವಾದ್ರೆ ಸ್ವಾಮೀಜಿ ಈ ಬೇಕಾದಷ್ಟು ನಗುತ್ತೀವಿ, ಬೇಕಾದಷ್ಟು ನಗುತ್ತೀವಿ. ಇನ್ಫ್ಯಾಕ್ಟ್ ನಾನು 20 ವರ್ಷ ಆಯ್ತು ಲಾಫಿಂಗ್ ಕ್ಲಬ್ ಒಂದು ದಿವ್ಸ ತಪ್ಪಿಸಿಲ್ಲ. ನಾನು ನಗಿಸಿದ್ದೆ. ಆ ಥರ ಸುಖ ಅಲ್ಲ, ಆ ಥರ ನಗೋದಲ್ಲ. ಕಷ್ಟಗಳು, ಅವ್ರ ಕಷ್ಟಗಳು ಕಡಿಮೆ ಆಗ್ಬೇಕು, ಅವ್ರ ದುಃಖ ಕಡಿಮೆ ಆಗ್ಬೇಕು, ಅವ್ರ ನೋವು ಕಡಿಮೆ ಆಗ್ಬೇಕು. ಸಮಯ ಅವ್ರ ನೋವು ಕಡಿಮೆ ಆಗುದಿಲ್ಲ ಬಿಡ್ರಿ, ಕಡಿಮೆ ಮಾಡದೆ ಮಾಡದೆ ಇನ್ನೂ ಜಾಸ್ತಿ ಆಗ್ತಾವ ನೋವು. ಜಾಸ್ತಿ ಆಗಿಲ್ಲ ಅಂತ ನೀ ಕಡಿಮೆ ಮಾಡಿದ್ಯೋ, ನಿನ್ನ ಕಡೆ ಎಷ್ಟು ಸಾಧ್ಯ ಆಗ್ತಾ ಅಷ್ಟು ನೀ ಕಡಿಮೆ ಮಾಡಿದ. ಅದ್ರ ಬಗ್ಗೆ ತೃಪ್ತಿ ನಿನಗಿರ್ಬೇಕು, ಅದ್ರ ಬಗ್ಗೆ ನಿನ್ ಸಮಾಧಾನ ಇರಬೇಕು. ಈ ಮೂಲಕವಾಗಿ ನಾವು ಋಣವನ್ನ ತೀರಿಸ್ಬೇಕು. ಆದ್ದರಿಂದ ಸ್ಥೂಲವಾದ ಈ ಶರೀರ ಪಂಚೀಕೃತ ಪಂಚಮಹಾಭೂತಗಳಿಂದ ಸೃಷ್ಟಿತವಾದ ಶರೀರ ಪೂರ್ವ ಕರ್ಮದ ಪ್ರವೃತ್ತಿಗೆ ಒಳಪಟ್ಟು ಉತ್ಪತ್ತಿಯಾಗಿರುವ ಈ ಶರೀರ ಇದನ್ನು ಸ್ಥೂಲ ಶರೀರ ಅಂತ ಕರೀತಾರೆ. ಇದು ಏನಕ್ಕೆ ಉಪಯೋಗ ಅಂತ ಕೇಳಿದರೆ ಜಡವಾದದ್ದು ವಾಸ್ತವಿಕವಾಗಿ ಇದು ಏನಕ್ಕೂ ಉಪಯೋಗ ಇಲ್ಲ. ಆದರೆ ಇದು ಇಲ್ಲ ಅಂದ್ರೆ ಯಾವ ಕೆಲಸನೂ ಜರುಗುದು, ಸ್ವತಃ ಏನೂ ಮಾಡುವುದಿಲ್ಲ. ಆದರೆ ಇದರಲ್ಲಿಯೇ ಎಲ್ಲ ಕೆಲಸಗಳು ಜರುಗ್ತವೆ. ಹೇಗಪ್ಪ ಅಂದ್ರೆ ಆಯತನಂ. ಆಯತನಂ ಅಂತಂದ್ರೆ ಒಂದು ಬೆಂಚ್ ಇದ್ದಾಗ, ಒಂದು ಪ್ಲಾಟ್ಫಾರ್ಮ್ ಇದ್ದಾಗ, ಒಂದು ಕಟ್ಟಿ ಇದ್ದಾಗ. ರೈಲ್ವೆ ಪ್ಲಾಟ್ಫಾರ್ಮ್ ಇದ್ದಾಗ, ಈ ರೈಲ್ವೆ ಪ್ಲಾಟ್ಫಾರ್ಮ್ ನಲ್ಲಿ ಏನಿರ್ತದೆ? ಚಾಯ್ ವಾಲ ಇರ್ತಾನೆ, ಇಡ್ಲಿ ವಾಲ ಇರ್ತಾನೆ, ಕಾಫಿ ವಾಲ ಇರ್ತಾನೆ, ಎಲ್ಲ ವಾಲಗಳು ಇರ್ತಾನೆ. ಪೇಪರ್ ವಾಲ ಇರ್ತಾನೆ, ಟಿಕೆಟ್ ವಾಲ ಇರ್ತಾನೆ, ಟಿಕೆಟ್ ಚೆಕ್ ಮಾಡೋನು ಇರ್ತಾನೆ, ಪ್ರಯಾಣಿಕ ಇರ್ತಾನೆ, ಇವರೆಲ್ಲರೂ ಇರ್ತಾರೆ. ಎಲ್ಲಿರ್ತಾರೆ? ಪ್ಲಾಟ್ಫಾರ್ಮ್ ಮೇಲೆ. ಹಂಗಾದ್ರೆ ಪ್ಲಾಟ್ಫಾರ್ಮ್ ಸ್ವತಃ ಏನ್ ಮಾಡ್ತದೆ? ಟ್ರೈನ್ ನಿಂದಿರ್ತಾವೆ, ಟ್ರೈನ್ ಹೊರಡ್ತಾವೆ, ನಿಂತು ಹೊರಡ್ತಾವೆ, ಓವರ್ ನೈಟ್ ಟ್ರೈನ್ ಅಲ್ಲೇ ಉಳಿತಾವೆ. ಭಾರಿ ಬ್ಯುಸಿ ವ್ಯವಹಾರ ನಡೆಯೋದು ಗುಂಟೂರು ಪ್ಯಾಸೆಂಜರ್ ಟ್ರೈನ್. ಗುಂಟೂರು ಪ್ಯಾಸೆಂಜರ್ ಟ್ರೈನ್ ಅದು ಹೊರಡೋದೇ ಹುಬ್ಬಳ್ಳಿಯಿಂದ 11:20. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಆ ಟ್ರೈನ್ ಹೊರಡ್ಲಿಕ್ಕೆ 11:20 ಕರೆಕ್ಟ್. 11:20 ಏನೆಲ್ಲ ಟ್ರೈನ್ಗಳು ತಮ್ಮ ಟೈಮಿಂಗ್ ಬದಲು ಮಾಡಿದ್ವು, ಆದ್ರೆ ಗುಂಟೂರು ಪ್ಯಾಸೆಂಜರ್ ಮಾತ್ರ ಟೈಮ್ ಬದಲಾಗಿಲ್ಲ. ಆ ಗುಂಟೂರು ಪ್ಯಾಸೆಂಜರ್ನೊಳಗೆ ಒಂದ್ಸಲ ನಾವು ಕೂರ್ಬೇಕಾದ್ರೆ ಶರ್ಟ್ ಇಲ್ಲ, ಏನಿಲ್ಲ, ಒಂದೇ ಶೋಲ್ಡರ್ ಬ್ಯಾಗ್, ಅದರೊಳಗೆ ಒಂದೇ ಒಂದು ಎಕ್ಸ್ಟ್ರಾ ಬಟ್ಟೆ, ಒಂದು ಉಟ್ಕೊಂಡಿತ್ತು, ಒಂದು ಮೇಲೆ ಹೊತ್ಕೊಂಡಿತ್ತು. ಹಿಂಗೆ ಮುದುಡಿ ಮಾಡಿಕೊಂಡು ಎಲ್ಲಿ ನೋಡಿದ್ರು ಎಲ್ಲೂ ಜಾಗ ಸಿಗಲ್ಲ. ಸ್ವಲ್ಪ ನಿಂತ್ಕೊಂಡೆ, ಜನ ಅಂದ್ರು ಇಲ್ಲಿ ಬರ್ರಿ ಸ್ವಾಮಿ ಕೂಡ ಬರ್ರಿ ಅಂತೇಳಿ ಕಿಟಕಿ ಕೆಳಗೆ ಅಲ್ಲಿ ಕೂತ್ಕೊಟ್ಟೆ. ಜನ ಎಲ್ಲ ಟೈಟ್ ಮ್ಯಾಲೆಗೆ ಎಲ್ಲ ಹತ್ತಿ ಕೂತ್ಬಿಟ್ಟಿದ್ರು. ರಾತ್ರಿ ಟ್ರೈನ್ 11:20, ಬೆಳಿಗ್ಗೆ 5 ಗಂಟೆ ತನಕ ಹೋಗ್ತದೆ ಅದು ಬಳ್ಳಾರಿಗೆ. ಅದ್ರ ತನಕನೂ ನಾವು ಕೂಡ್ಬೇಕಲ್ಲ ಕೂತೆ. ಅದು ಎಷ್ಟು ಮಜ ಅಂದ್ರೆ ಆ ಗುಂಟೂರು ಪ್ಯಾಸೆಂಜರು, ಪ್ಯಾಸೆಂಜರ್ ನಿಯಮ ಏನಂತಂದ್ರೆ ಪ್ರತಿಯೊಂದು ಸ್ಟೇಷನ್ಗೂ ನಿಂತ್ಕೊಂಡು ಹೋಗ್ಬೇಕು, ಅದೇ ಪ್ಯಾಸೆಂಜರ್. ಇದು ಟ್ರೈನ್ ಭಾರಿ ಮಜಾ ರೀ, ಇದು ಸ್ಟೇಷನ್ ಸ್ಟೇಷನ್ ನಡುವು ನಿಂದಿರುತ್ತದೆ. ಇವತ್ತಿಗೂ ಸೇಮ್ ಕ್ಯಾರೆಕ್ಟರ್. ಯಾರು ಕೈ ಮಾಡ್ತಾರ? ಕೈ ತೇವರಿಸಿದಲ್ಲಿ ನಿಲುಗಡೆ. ಆಮೇಲೆ ಎಲ್ಲೆಲ್ಲಿ ನಿಂದಿರ್ತಾವ ಅಂತ ಗೊತ್ತಿರ್ತಾವ. ಅವು ಅನಧಿಕೃತ ಸ್ಟೇಷನ್ಗಳು. ಅಲ್ಲಿ ಮತ್ತವ ಚಾಯ್ ವಾಲ, ಇಡ್ಲಿ ವಾಲ ಇರ್ತವೆ. ಇದು ನಿಂತು ಕೂಡಲೇ ಸ್ಟಾರ್ಟ್ ನೋಡ್ರಿ. ಅಲ್ಲಿ ಮ್ಯಾಲ ಇದ್ದವ್ರು ಒಬ್ಬ ಕಾಫಿ ಚಪ್ಪಂಡಿ ಸ್ವಾಮಿ, ಒಬ್ಬ ಟೀ ಚಪ್ಪಂಡಿ, ಇಡ್ಲಿ ಚಪ್ಪಂಡಿ ತೀಸ್ಕೊಂಡು ನಾನು ಅಲ್ಲಿಂದ ಮ್ಯಾಲಿಂದ ಇಸ್ಕೊಂಬೋದು. ಹಿಂಗೆ ಮತ್ತೆ ಹಿಂಗೆ ಕಿರಿಕಾಗಿಂದ ಕೊಡೋದು, ಆಮೇಲೆ ಅವ್ರು ಕೊಟ್ಟಿದ್ದನ್ನ ಮತ್ತೆ ಹಿಂಗೆ ಮ್ಯಾಲ ಕೊಡೋದು. ಅವ್ರು ತಿನ್ಕೋತ ತಿನ್ಕೋತ ಇಡ್ಲಿ ಅಭಿಷೇಕ, ಚಟ್ನಿ ಅಭಿಷೇಕ. ಮೊಟ್ಟ ಮೊದಲನೇ ಸಲ ಗೊತ್ತಾಗ್ತ ಜನ ಎಷ್ಟಾರ ತಿಂತಾರ. ನೀವು ನಂಬುತ್ತೀರ ಬಿಡ್ತೀರ? ನನ್ ತಿನ್ನೋದು ಕಡಿಮೆ ಆದದ್ದು ಯಾಕಂದ್ರೆ ತಿನ್ನೋರು ನೋಡಿ ತಿನ್ನೋದು ಕಡಿಮೆ ಆಗುತ್ತೆ. ಏನು ತಿನ್ನೋದೇ ಇಲ್ಲ ನಮ್ಗೆ. ಈಗ ಎಷ್ಟರು ತಿಂತಾರ ಮಾರು, ಎಷ್ಟು ತಿನ್ನೋದು ಅದು ಅಷ್ಟು ಬೇಕ ನಮಗೆ. ಏನ್ ಹೊಲದಾಗ ಏನು ನಟ್ಟು ಕಡಿತೇವ ನಾವು, ಹೊಲಕ್ಕೆ ಇಷ್ಟು ಬಿತ್ತುತ್ತೇವ, ಇಷ್ಟು ಉಳ್ತೇವ, ಇಷ್ಟು ರಾಶಿ ಮಾಡ್ತೇವ, ಏನ್ ಮಾಡ್ತೇವ ಹೊಲದಾಗ ನಾವು. ಅವ್ರು ಮಾಡ್ತಾರ, ನಾಲ್ಕು ರೊಟ್ಟಿನೂ ಬೇಕು, ಆರು ರೊಟ್ಟಿನೂ ಬೇಕು ಅವ್ರಿಗೆ. ಕಬ್ಬಿಣ ಕಬ್ಬಿಣದಂಗಿರ್ತದ ಅವ್ರ ಬಾಡಿ, ಅವ್ರಿಗೆ ಬೇಕದ. ನಾವೇನ್ ಮಾಡ್ತೇವ್ರಿ ಹೊಲದಾಗ? ಸೈ ಮಾಡ್ತೀವಿ, ಕೂಡ್ತೀವಿ, ಇಳ್ತೀವಿ, ಸೈ ಮಾಡ್ತೀವಿ, ಏರ್ ಕಂಡೀಷನ್ ಕಾರಣ ಹೋಗ್ತೀವಿ ಬರ್ತೀವಿ. ಇಷ್ಟು ನಾವು ಲಾಜಿಕಲಿ ಥಿಂಕ್ ಅಬೌಟ್ ಇಟ್. ದಿ ವೇ ಯು ಫೀಡ್ ದ ಬಾಡಿ, ಬಾಡಿ ರಿಕ್ವೈರ್ಮೆಂಟ್ ಆಲ್ಸೋ ಈಕ್ವಲಿ ಗ್ರೋಸ್. ನೀ ಹೆಂಗ್ ಫೀಡ್ ಮಾಡ್ತೀಯೋ ಹಂಗ ಬಾಡಿ ಬೇಕು ಬೇಕಂತದ. ನೀ ಹೆಂಗ್ ಸಾಕು ಮಾಡ್ತೀಯೋ ಬಾಡಿ ಸಾಕಂತ ಅಷ್ಟ. ಹನ್ನೆರಡು ಯಾಕಪ್ಪ, ಯಾಕೋ ಇನ್ನು ಬೆಲ್ಲ ಆಗಲ್ಲ ನೋಡು. ನಿಂಗೆ ಹಸಿವಿನೇ ಆಗಿರೋದಿಲ್ಲ ಆಕ್ಚುಲಿ. ಹನ್ನೆರಡವ್ರಿ ಆತಂತ ನೀವು ಊಟಕ್ಕೆ ಹೋಗೋ ಅಷ್ಟ ಅರ್ಥ ಅದ ನಿಮಗೆ. ಈ ಸ್ಥೂಲ ಶರೀರ ಇದು ಭೋಗ ಆಯತನ. ಹೆಂಗೆ ಆ ಪ್ಲಾಟ್ಫಾರ್ಮ್ ಒಳಗೆ ನಾವು ಎಲ್ಲ ವ್ಯವಹಾರವನ್ನು ಮಾಡ್ತೀವಿ, ಆದ್ರೆ ಸ್ವತಃ ಪ್ಲಾಟ್ಫಾರ್ಮ್ ಏನು ಮಾಡಿದ್ರು, ಹಾಗೆ ಈ ಶರೀರದೊಳಗೆ ಎಲ್ಲಾ ವ್ಯವಹಾರ ತೆರಿತಾವ. ಕೊಡೋದು, ತಗೊಳ್ಳೋದು, ಹೋಗೋದು, ಬರೋದು, ಸಾಲ ಮಾಡೋದು, ಕಡಾ ಕೊಡೋದು, ಕಡಾ ಅಂತಿರ್ತದ ಏನಂತೀನಿ ಬೆಂಗಳೂರು ಭಾಷಾದು, ಕಡಾ ಕಡಾ. ಒಂದು ಲೋಟ ಸಕ್ಕರೆ ಕೊಡ್ರಿ, ಒಂದ್ ಅರ್ಧ ಕಪ್ ಚಾ ಪುಡಿ ಕೊಡ್ರಿ, ಕಡಾ ಕಡಾ. ಕೈಗಡ ಕೈಗಡ ಕೈಗಡ ಹುಟ್ಟುತ್ತಾನ ಬಂಗಾರ ಸ್ಪೂನ್ಯಾಗ ಹುಟ್ಟಿದವ್ರು. ನಿಮಗೇನು ಗೊತ್ತಾಗ್ತದೆ? ನಮ್ಮ ಉತ್ತರ ಕರ್ನಾಟಕದ ಬಡತನ ನಿಮ್ಗೆ ಗೊತ್ತಿದ್ರೆ ಗೊತ್ತಾಗ್ತದೆ. ನಮ್ಮಲ್ಲಿ ಬಡತನ ಬಹಳ. ಬಳಸೋ ಪ್ರಸಂಗ ಬಂದಿಲ್ರಿ ನಿಮಗೆ, ಅದಕ್ಕೆ ನಾ ಹೇಳ್ತೀನಿ. ಬಳಸೋ ಪ್ರಸಂಗನೇ ಬಂದಿಲ್ಲ ನಿಮಗೆ. ಎಲ್ಲ ಸರ್ಕಾರಗಳು ಬೆಂಗಳೂರನ್ನ ಇಷ್ಟು ಸಮೃದ್ಧವಾಗಿ ಇಟ್ಬಿಟ್ಟಾವ ಅಂತಂದ್ರೆ ನಿಮ್ಗೆ ಆ ಪ್ರಸಂಗ ನಮ್ಗೆ ಹಂಗಿಲ್ಲ. ಐ ಸ್ಟಿಲ್ ರಿಮೆಂಬರ್ ದೋಸ್ ದೀಸ್. ಪ್ರತಿ ತಿಂಗಳ ಕೊನೆ ವಾರ ಅಂದ್ರೆ ಸಾಲದಾಗೆ ಇದ್ದು ನೋಡಿ, ನನಗೆ ಇನ್ನೂ ನೆನಪದ. 100% ಏನೂ ಇರ್ತಿದ್ದಿಲ್ಲ ಬಂದಾಗೆಲ್ಲ ಡಬ ಡಬ ಡಬ ಶಬ್ದ. ಹೋಗೋ ಆ ಕರಿಯವ್ರ ಮನೆಯಾಗ ಒಂದು ಸ್ವಲ್ಪ ಅಕ್ಕಿ ತುಂಬರೋ, ಅಲ್ಲಿ ಶಾಸ್ತ್ರಿ ಮನೆಗೆ ಹೋಗ್ಬ ಸ್ವಲ್ಪ ಬೇಳೆ ತುಂಬ, ನಮ್ಮ ಒಬ್ಬೊಬ್ಬರ ಮನೆಗೆ ಒಂದು ಕಳಿ ಕಳಿಸೋದು ತೊಂಬರೋ. ನಾನು ಹೋಗ್ಕೊಳ್ಳಿ ಅವ್ರು ನೋಡೋರು, ಅಯ್ಯೋ ಪಾಪ ಮಕ್ಕಳು ಬಂದಾರ, ಇಲ್ಲೇ ಊಟ ಮಾಡಿ ಕೊಡ್ತೀವಿ ತೊಗೊಂಡು ಹೋಗಿ ಅನ್ನೋರು. ಮಸ್ತಲ್ಲಿ ಊಟ ಸಿಕ್ತಿತ್ತು. ಅದು ಏನು ತೊಗೊಂಡ್ಬರ್ತೀವೋ ಅದನ್ನ ಮತ್ತೆ ವಾಪಸ್ ಕೊಡ್ಬೇಕು. ಗೊತ್ತಾಗಲಿಲ್ಲ ಕಡ ನಮ್ ಕಡ ಇಸ್ಕೊಂಬುದು. ಈ ಶರೀರದೊಳಗೆ ಕೊಡೋದು ತಗೊಳ್ಳೋದು ಎಲ್ಲ ನಾವು ಮಾಡ್ತೀವಿ. ಸ್ವತಃ ಶರೀರ ಏನ್ ಮಾಡ್ತದೆ? ಏನೂ ಮಾಡುದಿಲ್ಲ ಅದು. ಅದಕ್ಕೆ ಅದು ಏನೂ ಮಾಡುದಿಲ್ಲ ಅನ್ಲಿಕ್ಕೆ ನಿಮಗೆ ನಿದ್ದೆ ಬಂದಾಗ ಗೊತ್ತಾಗುದಲ್ಲ ಇನ್ನೊಬ್ರು ನಿದ್ದೆ ಮಾಡುವ. ಇರ್ರಿ, ಅವರು ಗೊರಕೆ ಹೊಡಿತಾರೆ, ಅವ್ರ ಗೊರಕೆ ಹೊಡೆದಿಲ್ಲ ಪ್ರಾಣ. ಅವ್ರೇನ್ ಮಾಡ್ತಾರೆ? ಏನೂ ಮಾಡುದಿಲ್ಲ, ಬಿದ್ದಾರೆ ಸುಮ್ಮನೆ. ಎಚ್ಚರ ತಪ್ಪಿ ಬಿದ್ದಾರೆ. ಅದಕ್ಕೆ ಹೇಳ್ತಾರೆ ಭೋಗ ಆಯತನಂ ಆತ್ಮನಃ ಭೋಗ ಆಯತನಂ. ಇವನೇನಿದ್ದಾನೋ ಈ ಸ್ಥೂಲ ಶರೀರದ ಒಳಗೆ ಅವನಿಗೆ ಇದೊಂದು ಭೋಗಿಸಲಿಕ್ಕೆ ಒಂದು ಪ್ಲಾಟ್ಫಾರ್ಮ್. ಇವ ಎಲ್ಲಿ ಕೆಲಸ ಮಾಡ್ತಾನೆ? ಜಾಗರ ಅವಸ್ಥಾ ಅವಸ್ಥಾ ಜಾಗರ ತಸ್ಯ ಸ್ಥೂಲ ಅರ್ಥ ಅನುಭವ ಯತಃ. ಹೀಗಾಗಿ ಅವನು ಅನುಭವಿಸುವ ಎಲ್ಲ ಅನುಭವಗಳು ಸ್ಥೂಲಾರ್ಥ, ಸ್ಥೂಲ ಅರ್ಥ, ಸ್ಥೂಲ ವಿಷಯಗಳು, ಅವನು ಈ ಶರೀರ ಇಟ್ಕೊಂಡು ಈ ಸ್ಥೂಲ ಶರೀರ ಇಟ್ಕೊಂಡು ಏನನ್ನು ಅನುಭವಿಸ್ತಾನೆ, ಸ್ಥೂಲ ವಿಷಯಗಳನ್ನು ಅನುಭವಿಸ್ತಾನೆ. ಸ್ಥೂಲ ವಿಷಯಗಳು ಎಲ್ಲಿವೆ? ಈ ಎಚ್ಚರದ ಲೋಕದಲ್ಲಿವೆ. ಎಚ್ಚರದ ಲೋಕದಲ್ಲಿರುವಂತಹ ಎಚ್ಚರದ ಜಗತ್ತಿನಲ್ಲಿ ಇರುವಂತಹ ಈ ಎಲ್ಲ ಸ್ಥೂಲ ವಿಷಯಗಳನ್ನ ಈ ಸ್ಥೂಲ ಶರೀರದ ಮೂಲಕವಾಗಿ ಅವನು ಸದಾಕಾಲವು ಅನುಭವಿಸ್ತಾ ಇರ್ತಾನೆ. ಶ್ಲೋಕ 16. ವಾಗಾದಿ ಪಂಚ ಶ್ರವಣಾದಿ ಪಂಚ ಪ್ರಾಣಾದಿ ಪಂಚಾಭ್ರಮುಖಾನಿ ಪಂಚ ಬುದ್ಧ್ಯಾದ್ಯ ವಿದ್ಯಾ ಪಿಚ ಕಾಮ ಕರ್ಮಣಿ ಯಷ್ಟಕಂ ಸೂಕ್ಷ್ಮ ಶರೀರಮಾಹು ವಾಗಾದಿ ಪಂಚ ಶ್ರವಣಾದಿ ಪಂಚ ಪ್ರಾಣಾದಿ ಪಂಚ ಪ್ರಮುಖಾನಿ ಪಂಚ ಬುದ್ಧ್ಯಾದ್ಯ ವಿದ್ಯಾ ಪಿಚ ಕಾಮ ಕರ್ಮಣಿ ಯಷ್ಟಕಂ ಸೂಕ್ಷ್ಮ ಶರೀರಮಾಹು ಇದಂ ಶರೀರಂ ಶೃಣು ಸೂಕ್ಷ್ಮ ಸಂನಿತಂ ಲಿಂಗಂ ಪಂಚೀಕೃತ ಭೂತ ಸಂಭವಂ ಸವಾಸನಂ ಕರ್ಮ ಫಲಾನುಭಾವಕಂ ಅಜ್ಞಾನತೋ ನಾದಿ ರೂಪಾದಿರಾತ್ಮನಃ. ಏನ್ ದಾಟಿ ಸುಪ್ರಭಾತ ಮುಂಟೆ ಸುಪ್ರಭಾತ. ನಾನೊಬ್ಬನೇ ಹಿಂಗೆ, ನೀವು ಬೇಸರ ಆಗಿದಂಗೆ ಬೇರೆ ಬೇರೆ ದಾಟಿ ಹಾಕೊಡು, ಬೇರೆ ಯಾರು ಹಾಕುವುದಿಲ್ಲ. ಏಕೆ ಮುಂದೆ ಹೇಳ್ತಾರೆ, ಸ್ಥೂಲ ಶರೀರ ಆದ್ಮೇಲೆ ಯಾವುದು? ಸೂಕ್ಷ್ಮ. ಏನು ಸೂಕ್ಷ್ಮ ಶರೀರ? ವಾಗಾದಿ ಪಂಚ ಸೂಕ್ಷ್ಮ ಕರ್ಮೇಂದ್ರಿಯಗಳು, ಶ್ರವಣಾದಿ ಪಂಚ ಸೂಕ್ಷ್ಮ ಜ್ಞಾನೇಂದ್ರಿಯಗಳು, ಪ್ರಾಣಾದಿ ಪಂಚ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚ ಅಪ್ರಮುಖಾನಿ. ಏನು ಅಪ್ರಮುಖಾನಿ? ಪಂಚ ಅಪ್ರಮುಖಾನಿ ಅಭ್ರ ಪಂಚಾಭ್ರ ಆಕಾಶವಾಯು ಅಗ್ನಿ ಇರ್ಬಿಡ್ತೀವಿ. ಅದೇ ಸೂಕ್ಷ್ಮ ತನ್ಮ ಪಂಚಮ ತನ್ಮಾತ್ರ ಲೆಕ್ಕ ಬರುದಿಲ್ಲ, ಇಲ್ಲಿ ಪಂಚಮಹಾಭೂತಗಳೇ ಲೆಕ್ಕ ಬರ್ತಾರೆ. ಪಂಚ ಅಪ್ರಮುಖಾನಿ ಪಂಚಮಹಾಭೂತಗಳು. ಅದು ಪ್ರಾಣಾದಿ ಪಂಚ ಅಪ್ರಮುಖಾನಿ ಪಂಚ. ಅದೇ ಅಲ್ಲಿ ಸ್ಪ್ಲಿಟ್ ಮಾಡ್ಕೊಡಿ, ಪ್ರಾಣಾದಿ ಪಂಚ ಅಪ್ರಮುಖಾನಿ ಪಂಚ ಆಕಾಶವಾಯು ಅಗ್ನಿ ನೀರು ಪೃಥ್ವಿ ಪಂಚಮಹಾಭೂತಗಳು. ಆಮೇಲೆ ಏನ್ ಬರ್ತದೆ? ಬುದ್ಧಿ ಆದಿ ಅವಿದ್ಯಾಪಿಚ ಕಾಮ ಕರ್ಮಣಿ ಮನಸ್ಸು ಬುದ್ಧಿಗಳು ಪಂಚ ಮಹಾಭೂತಗಳು ಮನಸ್ಸು ಬುದ್ಧಿಗಳು. ಆಮೇಲೆ ಅವಿದ್ಯ ಕಾಮ ಕರ್ಮಣಿ ಪುರಿ ಅಷ್ಟಕಂ ಸೂಕ್ಷ್ಮ ಶರೀರಂ ಆಹು. ಈ ಅಷ್ಟಕ ಈ ಎಂಟು ಸಂಗತಿಗಳಿಂದ ಕೂಡಿದಂತಹ ಯಾವ ಈ ಶರೀರ ಇದೆಯೋ ಅದು ಸೂಕ್ಷ್ಮ ಶರೀರ ಎಂದು ಪ್ರಸಿದ್ಧವಾಗಿದೆ. ಅದನ್ನು ಹೇಳ್ತಾರೆ, ಇದಂ ಶರೀರಂ ಶೃಣು ಕೇಳು ಸೂಕ್ಷ್ಮ ಸಂಸ್ಥಿತಂ. ಈ ಶರೀರವನ್ನ ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಈ ಸೂಕ್ಷ್ಮ ಅನ್ನೋ ಶಬ್ದ ನೀವು ಸ್ವಲ್ಪ ವ್ಯಾಪಕವಾಗಿ ಅರ್ಥ ಮಾಡ್ಕೊಬೋದು, ಒಳ್ಳೆಯದು. ಸ್ಥೂಲ ಯಾವುದು ಲಿಮಿಟೆಡ್ ಇರ್ತದೆ, ಸೂಕ್ಷ್ಮ ಇದು ವಿಷಾದ. ಒಂದು ಲೋಟ ನೀರು ಅದು ಸ್ಥೂಲ, ಅದೇ ಲೋಟ ನೀರನ್ನು ನೀವು ಕಾಯಿಸಿಬಿಟ್ರೆ ಈ ಕೋಣೆ ತುಂಬೆಲ್ಲ ಸ್ಟೀಮ್ ಆಗ್ಬಿಡ್ತದೆ. ಹಾಗಾದ್ರೆ ಏನಾಯ್ತು? ಸ್ಟೀಮು ಸೂಕ್ಷ್ಮ, ಲೋಟ ನೀರು ಸ್ಥೂಲ. ಹೇಗೆ ಸೂಕ್ಷ್ಮವಾಗ್ತಾ ಹೋಗ್ತದೆ ಹಾಗಾಗಿ ವಿಶಾಲವಾಗ್ತಾ ಹೋಗ್ತದೆ, ಹೇಗೆ ಸ್ಥೂಲದ ಕಡೆಗೆ ಹೋಗ್ತದೆ ಹಾಗಾಗಿ ಅದು ಸಂಕುಚಿತವಾಗ್ತಾ ಹೋಗ್ತದೆ. ಅಂದ್ರೆ ಇದರರ್ಥ ಈ ಸ್ಥೂಲ ಶರೀರ ಇದು ಸಂಕುಚಿತ, ಆದ್ರೆ ಮನಸ್ಸು ಬುದ್ಧಿಗಳು ಸಂಕುಚಿತವಲ್ಲ, ಅವೇನಾಗ್ತವೆ? ವ್ಯಾಪಕವಾಗಿರ್ತವೆ. ಇಲ್ಲಿಂದ ನೀನು ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಟಿಕೆಟ್ ತಗೊಂಡು ದಿಲ್ಲಿ ಟ್ರೈನ್ ಹುಡುಕಿ ದಿಲ್ಲಿ ಟ್ರೈನ್ ಸ್ಟೇಷನ್ಗೆ ಹೋಗಿ ಸ್ಟೇಷನ್ ಟ್ರೈನ್ ಹಾಕಿ ಕುತ್ಕೊಂಡು ಪ್ರಯಾಣ ಮಾಡಿ 48 hours ನೀನು ದಿಲ್ಲಿ ತಲುಪಲಿಕ್ಕೆ ಬೇಕಾಗ್ತದೆ. ಆದರೆ ಮಾನಸಿಕವಾಗಿ ಹೋಗ್ಬಿಟ್ಟು ನೋಡಿ, ಈಗ ಹೋಗಿಬಿಟ್ಟಿನಿ ದಿಲ್ಲಿಗೆ ಹೋಗಿಬಿಟ್ಟೆ. ಹಾಗಾದ್ರೆ ಯಾವುದು ಸೂಕ್ಷ್ಮ? ಮನಸ್ಸು ಬುದ್ಧಿ ಸೂಕ್ಷ್ಮ. ಸೊ ಇಂತಹ ಈ ಸೂಕ್ಷ್ಮವಾದ ಮನಸ್ಸು ಇದಂ ಶರೀರಂ ಶುಣು ಸೂಕ್ಷ್ಮ ಸಂಹಿತಂ ಲಿಂಗಂ ತೂ ಅಪಂಚೀಕೃತ ಭೂತ ಸಂಭವಂ. ಇದು ಇನ್ನೊಂದು ಚಂದ. ಸ್ಥೂಲ ಶರೀರ ಈ ಪಂಚಮಹಾಭೂತಗಳಿಂದ ಆಗಿದೆ. ಯಾವ ಪಂಚಮಹಾಭೂತಗಳು? ನಮ್ಮ ಅನುಭವಕ್ಕೆ ಬಂದಂತಹ ಆಕಾಶ, ವಾಯು, ಅಗ್ನಿ, ನೀರು. ಆದ್ರೆ ಅನುಭವಕ್ಕೆ ಬರುವ ಪೂರ್ವದಲ್ಲಿ ಇವು ಮಹಾಭೂತಗಳು ಇದ್ವು. ಹೇಗಿದ್ವು ಅಂದ್ರೆ ಸೂಕ್ಷ್ಮವಾಗಿ. ಈ ಪಂಚಮಹಾಭೂತಗಳಿಂದ ಶರೀರ ಆಗ್ತದೆ, ಆ ಪಂಚಮಹಾಭೂತಗಳಿಂದ ಸೂಕ್ಷ್ಮ ಶರೀರ. ಪಂಚೀಕೃತ ಅಪಂಚೀಕೃತ ಪಂಚಮಹಾಭೂತ. ಹೌದು, ಅದಕ್ಕೆ ಮುಂಚೆ ಅಪಂಚೀಕೃತ, ಅಪಂಚೀಕೃತದಿಂದಾಗಿ ಅವನಿಗೆ ಸೂಕ್ಷ್ಮ ಶರೀರ ಸಿಕ್ತದೆ. ಆ ಸೂಕ್ಷ್ಮ ಶರೀರದ ಒಳಗೆ ಇವನ ಪೂರ್ವ ಜನ್ಮದ ಎಲ್ಲ ಸ್ಟೋರೇಜ್ ಇರ್ತದೆ. ಸ್ಟೋರ್ ಹೌಸ್ ಆಫ್ ಪ್ರೀವಿಯಸ್ ಬರ್ತ್ ಎಲ್ಲ ಬುದ್ಧಿಗಂಟು ಕಟ್ಟಿಕೊಂಡೆ ಬಿಟ್ಟೇವೆ ನಾವು. ಅದು ಏನು ಕಟ್ಟಿಕೊಂಡೇವೆ ಅದೇ ಈ ಜನದ ಪ್ರಾಪ್ತಿ. ಅರ್ಥ ಮಾಡ್ಕೊಳ್ಳಿ. ಅಪಂಚೀಕೃತ ಪಂಚಮಹಾಭೂತ. ಮತ್ತೇನು ಹೇಳ್ತಾರೆ? ಸವಾಸನಂ. ದುಷ್ಟ ಸಂಸ್ಕಾರಗಳು, ಸಾತ್ವಿಕ ಸಂಸ್ಕಾರಗಳು, ತಮಸಿಕ ಸಂಸ್ಕಾರಗಳು ಎಲ್ಲ ಸಾರ ಸಗಟ ಒಟ್ಟು ಸೇರಿಸಿ ಅದಕ್ಕೆ ವಾಸನ ಅನ್ನೋ ಶಬ್ದ ಹಾಕ್ಯಾರ. ಸವಾಸನ ವಾಸನಾ ಸಹಿತವಾಗಿ ಕರ್ಮ ಫಲ ಅನುಭಾವಕಂ. ಕರ್ಮದಿಂದ ಏನು ಫಲಗಳ ಪ್ರಾಪ್ತಿ ಆಗ್ತವೋ ಆ ಫಲಗಳ ರಾಶಿಯನ್ನ ಐಡೆಂಟಿಫೈ ಮಾಡುವ, ಅಭಿಮಾನ ಪಡುವ ಒಂದು ಫ್ಯಾಕ್ಟರ್ ಅಲ್ಲಿದೆ. ಈ ರೀತಿಯಾಗಿ ಕರ್ಮ ಫಲ ಅನುಭಾವಕಂ ಸ್ವ ಅಜ್ಞಾನತಃ. ಅವರವರ ಅಜ್ಞಾನದಿಂದಾಗಿ, ಅವರವರ ಅಜ್ಞಾನದಿಂದಾಗಿ, ಅವರವರ ಅಭಿಮಾನಗಳಿಂದಾಗಿ, ಅವರವರು ಬೆಳೆಸಿಕೊಂಡುವಂತಹ ಕರ್ಮ ಫಲದ ವಾಸನಾದಿಂದಾಗಿ, ಅವರವರ ಟ್ರೆಜರಿಯಲ್ಲಿ ಏನು ಸಂಸ್ಕಾರಗಳಿವೆಯೋ ಅವಷ್ಟು ಸೇರಿಕೊಂಡು ಅದು ಸೂಕ್ಷ್ಮ ಶರೀರ. ಯಾವಾಗಿನಿಂದ ಅದ ಈ ಅಜ್ಞಾನ? ಅನಾದಿ. ಆತ್ಮನಃ ಅನಾದಿ ಉಪಾಧಿ. ಇದೊಂದು ಉಪಾಧಿ ಯಾವಾಗಿನಿಂದ ಇದೆ? ಅನಾದಿ ಕಾಲದಲ್ಲೂ ಇದೆ. ಇನ್ನು ಮೂರನೇ ಶರೀರ ಯಾವುದದು? ಅದಕ್ಕಿಂತ ಮುಂಚೆ ಈ ಶರೀರ ಎಲ್ಲಿ ಉಪಯೋಗಕ್ಕೆ ಬರ್ತದ್ರಿ? ಸೂಕ್ಷ್ಮ ಶರೀರ ಎಲ್ಲಿ ಉಪಯೋಗ ಬರ್ತದ? ಬರೀ ಚಂದ ಹೇಳ್ತಾರೆ, ನಾವು ಅದನ್ನು ಲಕ್ಷ್ಯ ಕೊಟ್ಟೇ ಇಲ್ಲ. ನಾವು ಬರೀ ಕನಸೊಂದು ಮಾತಾಡ್ತೀವಿ, ಆದರೆ ನಾವು ಇದನ್ನು ಅರ್ಥ ಮಾಡಿಕೊಂಡಿಲ್ಲ. ನಾವು ಮಾನಸಿಕವಾಗಿ ಏನೇನು ವ್ಯವಹಾರದಲ್ಲಿ ತೋಗ್ತೀವೋ ಅವಷ್ಟೂ ಕನಸು. ಈಗ ನೀವು ಕೂತ್ಕೊಂಡಲ್ಲೇ ನಿಮಗೆ ನೆಲ್ಲಿಕಾಯಿ ನೆನಪಾತ, ಉಪ್ಪಿನಕಾಯಿ ನೆನಪಾತ ಅಂತ ನೆನಪ. ದೈಹಿಕ ವ್ಯವಹಾರವೋ ಮಾನಸಿಕ ವ್ಯವಹಾರವೋ ಅದು ಕನಸು. ನೀವು ಹೆಂಗದು ಹಗಲು ಕನಸು ಅಂತ ಕರೀತಾರೆ ಅಷ್ಟೇ. ಬಟ್ ಅದು ಕನಸದು ನಮ್ಮ ಲೆಕ್ಕದೊಳಗ. ಮಾನಸಿಕವಾಗಿ ಏನೇ ವ್ಯವಹಾರ ಮಾಡಿದ್ರು ಅದಷ್ಟು ಕನಸು. ತಗ ಎಷ್ಟು ಚಂದದ ನೋಡ್ರಿ, ಸ್ವಪ್ನೆ ಭವತ್ಯಸ್ಯ ವಿಭಕ್ತಿ ಅವಸ್ಥಾ ಸಮಾತ್ರ ಶೇಷೇಣ ವಿಭಾತಿ ಯತ್ರ ಸರ್ವವ್ಯಾಪೃತಿಕರಣಂ ಲಿಂಗಂ. ಹಂಗಾಗುದಿಲ್ಲ, ಸರ್ವವ್ಯಾಪೃತಿಕರಣಂ ಲಿಂಗಂ ಚಿದಾತ್ಮನ ಪುಂಸ ಪುಂಸಃ ವಾಸ್ಯಾಧಿಕಮಿವ ತಕ್ಷ್ಣಸ್ತೇನೈವ ಆತ್ಮಾ ಭವತ್ಯ ಸಂಗೋಯಂ. ಅಸ್ಯ ವಿಭಕ್ತಿ ಅವಸ್ಥಾ ಸ್ವಪ್ನೇ ಭವತಿ. ಇವನ ಅವಸ್ಥಾ ಅನುಭವಿಸುವ ಅವಸ್ಥಾ ಯಾವುದು, ಸೂಕ್ಷ್ಮ ಶರೀರ ಅನುಭವಿಸುವ ಅವಸ್ಥಾ ಯಾವುದು, ಸ್ವಪ್ನ. ಸ್ವಪ್ನೇ ಸ್ವಮಾತ್ರ ಶೇಷೇನ ವಿಭಾತಿ. ಯಾಕೆ ಯತ್ರ ಅಲ್ಲಿ ಏನಾಗಿದೆ ಅಂದ್ರೆ ಸ್ವಮಾತ್ರ ಶೇಷೇನ ವಿಭಾತಿ, ಇನ್ನೊಬ್ಬರ ಯಾರ ಸಹಾಯವೂ ಇಲ್ಲದೆ ಇನ್ನೊಬ್ಬರ ಯಾರ ಅವಲಂಬನೆಯೂ ಇಲ್ಲದೆ ತನ್ನದೇ ಆದ ವಾಸನಾ ರಾಶಿಗಳ ಜೊತೆ ಅವನಿರ್ತಾನೆ. ನಮ್ಮ ರಕ್ತ ಸಂಬಂಧಿಕರು ಬಂಧುಗಳು ಮಿತ್ರಾದಿಗಳನ್ನು ತಗೊಂಡು ನಾವು ಅಲ್ಲಿ ಕನಸು ಕಾಣ್ತಾ ಇದ್ದಾಗಿ ಕೂಡ ಅವರನ್ನು ನಾವು ತಂದ್ಕೊಂಡವರು, ಹೊರಗಿನವ್ರು ಯಾರು ಬಂದಿಲ್ಲ. ಸ್ವಮಾತ್ರ ಶೇಷೇನ ಅಲ್ಲಿ ನಾವಿರ್ತೀವಿ. ಸರ್ವವ್ಯಾಪೃತಿಕರಣಂ ಲಿಂಗಂ, ಎಲ್ಲೆಲ್ಲಿಯೂ ವ್ಯಾಪಕವಾಗಿ ಲಭ್ಯವಿದ್ದಂತಹ ಈ ಲಿಂಗ ಶರೀರ, ಸೂಕ್ಷ್ಮ ಶರೀರ ಏನಿದು, ಇದು ಆತ್ಮನ ಸೂಕ್ಷ್ಮ ಶರೀರ ಎಂದು ಪ್ರಸಿದ್ಧವಾಗಿದೆ. ಸ್ಯಾತ ಚಿದಾತ್ಮನ ಪುಂಸಃ ಪುಂಸಃ ಲಿಂಗಮಿದಂ ಸ್ಯಾತ್ ಚಿದಾತ್ಮನಃ ಚಿದಾತ್ಮನಃ ಇದಂ ಲಿಂಗಂ ಸ್ಯಾತ್, ಅವನಿಗೆ ಇದು ಸೂಕ್ಷ್ಮ ಶರೀರ ಅಂತ ಅನ್ಸ್ಕೊಳ್ತದೆ. ಕಥಂ ಕೊಡ್ತಾರೆ, ವ್ಯಾಸಾಧಿಕಮಿವ ತಕ್ಷ್ಣಸ್ತೇನೈವಾತ್ಮ ಭವತಿ ಅಸಂಗಃ ಅಯಂ. ಇವಷ್ಟೂ ಅವನಿಗಿದ್ದರೂ ಕೂಡ ಇವುಗಳಲ್ಲಿ ಅವನಿಗೆ ಯಾವ ಸಂಘವೂ ಇಲ್ಲ. ಆತ್ಮನಿಗೆ ಇವುಗಳ ಸಂಘ ಇದ್ದರೂ ಅವುಗಳ ಸಂಘ ಅವನಿಗೆ ಇಲ್ಲ, ಅಸಂಗ. ಹರಿ ಓ ಶ್ರೀ ಗುರುಭ್ಯೋ ನಮಃ. ಹರಿ ಓ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ.